ಇನ್ನ ಕಾಪಾಡೋರು ಯಾರು? ಈ ತೊಂದರೆ ಈ ಕೆಮಿಕಲ್ ಫರ್ಟಿಲೈಸರ್ ಇಂದ ಆಗಿದೆ. ಕೇಳಿದಿರಿ ಕೇಳಿದಿರಿ ನೋವಾಲ್ಗಿಯ ರಾವಣದ ವಿಷಯವನ್ನ, ಕೇಳಿದಿರಿ ಕೇಳಿದಿರಿ ನೋವಾಲ್ಗಿಯ ರಾವಣದ ವಿಷಯವನ್ನ, ಮಾಡಿರಿ ನೋವಾಲ್ಗಿ ಸಿಂಪಡಣೆಯನ್ನ, ಕಾಣಿರಿ ಅಭಿವೃದ್ಧಿಯನ್ನ, ಮಾಡಿರಿ ನೋವಾಲ್ಗಿ ಸಿಂಪಡಣೆಯನ್ನ, ಕಾಣಿರಿ ಅಭಿವೃದ್ಧಿಯನ್ನ, ಮಾಹಿತಿಗೆ ಸಂಪರ್ಕಿಸಿ ಎಂಟು ಎಂಟು ಎಂಟು ನಾಲ್ಕು ಎರಡು ಆರು ಏಳು ಆರು ಐದು ಒಂದು. ಮತ್ತೊಮ್ಮೆ ಎಂಟು ಎಂಟು ಎಂಟು ನಾಲ್ಕು ಎರಡು ಆರು ಏಳು ಆರು ಐದು ಒಂದು. ಇದುವರೆಗೆ ನೋವಾಲ್ಗಿ ದ್ರಾವಣದ ಬಳಕೆ ಮತ್ತು ಲಭ್ಯತೆ ಕುರಿತ ಪ್ರಾಯೋಜಿತ ಕಾರ್ಯಕ್ರಮವು ಮೂಡಿಬಂತು. ಪ್ರಾಯೋಜಕರು ನೋವಾಲ್ಗಿ ನ್ಯಾನೋಬಯೋಟೆಕ್ ಸಂಸ್ಥೆ ಬೆಂಗಳೂರು. ಕೋವಿಡ್ 19 ಸೋಂಕಿನಿಂದ ಬಳಲುತ್ತಿದ್ದು ಮನೆಯಲ್ಲಿಯೇ ಚಿಕಿತ್ಸೆ ಪಡೆಯುತ್ತಿದ್ದೀರಾ? ಹಾಗಿದ್ದರೆ ಆರೈಕೆದಾರರು ಪೂರ್ಣ ಕಾಲಾವಧಿಯಲ್ಲಿ ವೈದ್ಯರ ಸಂಪರ್ಕದಲ್ಲಿರಬೇಕು. ಉಸಿರಾಟದ ತೊಂದರೆ, ಎದೆ ಬಡಿತ ಹೆಚ್ಚಾಗುವುದು, ಆಮ್ಲಜನಕದ ಪ್ರಮಾಣ ಶೇಕಡಾ 94ಕ್ಕಿಂತ ಕಡಿಮೆ ಇದ್ದಲ್ಲಿ ಕೂಡಲೇ ಆಸ್ಪತ್ರೆಗೆ ದಾಖಲಾಗಬೇಕು. ಕೋವಿಡ್ 19 ಸೋಂಕಿನಿಂದ ಪಾರಾಗಲು ಮಾಸ್ಕ್ ಧರಿಸಿ, ದೈಹಿಕ ಅಂತರ ಕಾಪಾಡಿ, ಕೈಗಳ ಸ್ವಚ್ಛತೆ ಕಾಪಾಡಿ, ಸ್ವಯಂ ಪ್ರೇರಿತರಾಗಿ ಲಸಿಕೆ ಪಡೆಯಿರಿ, ಸರ್ಕಾರದ ಸೂಚನೆಗಳನ್ನು ತಪ್ಪದೇ ಪಾಲಿಸಿ. ಕೋವಿಡ್ 19 ಸೋಂಕಿನ ಲಕ್ಷಣಗಳಿದ್ದರೆ ಆಪ್ತಮಿತ್ರ ಸಹಾಯವಾಣಿ 1440 ಅಥವಾ 104ಕ್ಕೆ ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಆಗಸ್ಟ್ 15ರಿಂದ ರೈತ ಬಂಧು ಅಭಿಯಾನ. ಕೃಷಿ ತ್ಯಾಜ್ಯ ಬಳಸಿ ಕಡಿಮೆ ಖರ್ಚಿನಲ್ಲಿ ಎರೆಗೊಬ್ಬರ ತಯಾರಿಕೆಗೆ ನೆರವು. ಎರೆಹುಳು ಗೊಬ್ಬರದಿಂದ ಕೃಷಿಯಲ್ಲಿ ರಾಸಾಯನಿಕಗಳ ಬಳಕೆ ತಪ್ಪಿಸಬಹುದು. ಎರೆಹುಳು ತೊಟ್ಟಿ ನಿರ್ಮಿಸಲು 27,000 ರೂಪಾಯಿಗಳವರೆಗೆ ಸಹಾಯಧನ. ಎರೆಹುಳು ಗೊಬ್ಬರ ಬಳಸಿ ಮಣ್ಣಿನ ಫಲವತ್ತತೆ ಹೆಚ್ಚಿಸಿ ಅಧಿಕ ಇಳುವರಿ ಪಡೆಯಿರಿ. ಆಸಕ್ತರು ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800 425 8666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ಆತ್ಮೀಯ ಕೇಳುಗರೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಕೃಷಿ ಯಾಂತ್ರೀಕರಣದ ಬಗ್ಗೆ ತಿಳ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಕೃಷಿ ಇಲಾಖೆಯಲ್ಲಿ ಅಪರ ಕೃಷಿ ನಿರ್ದೇಶಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇರುವಂಥ ಶ್ರೀ MS ದಿವಾಕರ್ ಅವರು. ನಮಸ್ಕಾರ ದಿವಾಕರ್ ಅವರೇ. ಜೈ ಕಿಸಾನ್. ತಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಧನ್ಯವಾದಗಳು. ಈಗ ಮೊದಲಿಗೆ ಕೃಷಿ ಯಾಂತ್ರೀಕರಣ ಅಂದರೆ ಏನು ಅಂತ ಸ್ವಲ್ಪ ಪರಿಚಯ ಮಾಡಿಕೊಡ್ತೀರಾ? ಈಗಾಗಲೇ ತಮಗೆ ತಿಳಿದಿರುವ ಹಾಗೆ ಯಾಂತ್ರೀಕರಣ ಅಂದರೆ ಯಂತ್ರ. ಕೃಷಿಯಲ್ಲಿ ಯಂತ್ರಗಳ ಉಪಯೋಗ ಮಾಡುವುದನ್ನು ನಾವು ಕೃಷಿ ಯಾಂತ್ರೀಕರಣ ಅಂತ ಹೇಳ್ತೀವಿ. ಹಿಂದೆಲ್ಲ ನಾವು ಎತ್ತುಗಳ ಮುಖಾಂತರ ಪ್ರಾಣಿಗಳ ಕೆಲವು ಕೋಣ, ಕೆಲವು ಕಡೆ ಕತ್ತೆಗಳನ್ನು ಉಪಯೋಗಿಸಿ ನಾವು ವ್ಯವಸಾಯನ ಮಾಡ್ತಾ ಇದ್ವಿ. ಮತ್ತು ಇತ್ತೀಚಿನ ನಮ್ಮ ಬೆಳವಣಿಗೆ ದೃಷ್ಟಿಯಿಂದ ಪ್ರಾಣಿಗಳನ್ನು ಸಾಕುವುದು ಕಡಿಮೆ ಆಗಿದೆ, ಮತ್ತು ಕೃಷಿಯಲ್ಲಿ ಭಾಗವಹಿಸುವ ಜನಸಂಖ್ಯೆನೂ ಕೂಡ ಕಡಿಮೆಯಾಗಿ ಆ ಜನಸಂಖ್ಯೆ ಬೇರೆ ಚಟುವಟಿಕೆಗಳಲ್ಲಿ ಪಾಲ್ಗೊಂಡಿರೋದ್ರಿಂದ ಈ ಯಂತ್ರಗಳನ್ನು ಬಳಸುವುದು ಈಗ ನಾವು ಕೃಷಿಗೆ ಅನಿವಾರ್ಯವಾಗಿದೆ. ಮತ್ತು ಸಮಯಕ್ಕೆ ಸರಿಯಾಗಿ ನಾವು ಯಾವುದೇ ಒಂದು ಕೃಷಿ ಚಟುವಟಿಕೆಗಳನ್ನು ಕೈಗೊಳ್ಳಬೇಕಾದ್ರೆ ಇವತ್ತಿನ ಒಂದು ವಾತಾವರಣಕ್ಕೆ ತಕ್ಕಂತೆ ನಮಗೆ ಯಂತ್ರೀಕರಣದ ಅವಶ್ಯಕತೆ ಅತಿ ಹೆಚ್ಚಾಗಿದೆ. ಈಗಾಗಲೇ ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ಸುಮಾರು 45ಕ್ಕೂ ಹೆಚ್ಚು ಕೃಷಿ ಚಟುವಟಿಕೆಗಳನ್ನು ಯಂತ್ರಗಳ ಮುಖಾಂತರ ಈಗಾಗಲೇ ಮಾಡ್ತಾ ಇದ್ದಾರೆ. ಇದರಿಂದ ಅವರಿಗೆ ಒಳ್ಳೆಯ ಇಳುವರಿ, ಸಮಯಕ್ಕೆ ಸರಿಯಾಗಿ ಆ ಕೃಷಿ ಚಟುವಟಿಕೆಗಳನ್ನು ಕೈಗೊಳ್ಳಲು ಸಾಧ್ಯವಾಗಿದೆ. ಅಂದರೆ ಮುಖ್ಯವಾಗಿ ಈಗ ಕೃಷಿಗೆ ಸಿಗುವಂಥ ಕೃಷಿ ಕೆಲಸಗಾರರ ಸಂಖ್ಯೆ ಕಡಿಮೆ ಆಗಿರೋದೇ ಈ ಕೃಷಿ ಯಾಂತ್ರೀಕರಣಕ್ಕೆ ನಾವು ಒತ್ತು ಕೊಡುವ ಒಂದು ಅವಶ್ಯಕತೆ ಅಂತೀರಿ. ಕೃಷಿ ಅಂದರೆ ಇಂದಿನ ಪದ್ಧತಿಯಲ್ಲಿ ನಡೀತಾ ಇಲ್ಲ. ಇಂದಿನ ಥರ ನಮಗೆ ಮಳೆ ಬರ್ತಾ ಇಲ್ಲ. ಯಾವುದೋ ಒಂದಿನ ಮಳೆ ಬಂದ ತಕ್ಷಣ ನೆಕ್ಸ್ಟ್ ಮರುದಿನವೇ ನಾವು ಬಿತ್ತನೆ ಮಾಡಬೇಕಾಗತ್ತೆ. ಅವತ್ತು ಒಂದೇ ದಿನಕ್ಕೆ ಎಲ್ಲ ಕಡೆ ನಮಗೆ ಬಿತ್ತನೆ ಮಾಡಲಿಕ್ಕೆ ರೈತರು ಸಿಗಲಿಕ್ಕಿಲ್ಲ, ಪ್ರಾಣಿಗಳು ಸಿಗ್ತಿರ್ತಿಲ್ಲ, ಅಥವಾ ಎತ್ತುಗಳು ಈ ಥರ ಸಿಗದೇ ಇದ್ದಾಗ ನಾವು ಯಂತ್ರದ ಮೇಲೆ ಅವಲಂಬಿತನೇ ಆಗಲೇಬೇಕಾಗಿದೆ. ಜನದ ಜೊತೆಗೆ ಇವತ್ತಿನ ಒಂದು ಇಳುವರಿ ದೃಷ್ಟಿಯಿಂದ ಮತ್ತು ಇವತ್ತಿನ ಒಂದು ತಾಂತ್ರಿಕತೆಯಲ್ಲಿ ಕೃಷಿ ಯಂತ್ರಗಳ ಅವಶ್ಯಕತೆ ನಮಗೆ ಕೃಷಿಗೆ ಅವಶ್ಯಕತೆವಾಗಿದೆ. ಅಂದರೆ ನಮಗೆ ಒಂದು ಗೊತ್ತಾದ ಪ್ರದೇಶದಲ್ಲಿ ಸಸಿಗಳ ಸಂಖ್ಯೆಯನ್ನು ಕಾಪಾಡಿಕೊಳ್ಳೋದಕ್ಕೂ ಕೂಡ ಈ ಯಂತ್ರೀಕರಣ ಅನುಕೂಲ ಆಗುತ್ತೆ. ಎಲ್ಲ ಎಲ್ಲ ಕೃಷಿಯಲ್ಲಿ ನಾವೇನು ಪ್ರಾಣಿಗಳ ಮುಖಾಂತರ ನಾವೇನು ಕೃಷಿ ಮಾಡ್ತಾ ಇದ್ವಿ ಅವೆಲ್ಲ ಕಾರ್ಯಕ್ರಮಗಳನ್ನು, ಎಲ್ಲ ಚಟುವಟಿಕೆಗಳನ್ನು ಯಂತ್ರಗಳ ಮುಖಾಂತರ ನಾವು ಮಾಡ್ಬೋದು. ಅಂದರೆ ಮುಖ್ಯವಾಗಿ ಈ ಕೃಷಿಯಲ್ಲಿ ಯಾವ್ಯಾವ ಕೆಲಸಗಳನ್ನು ನಾವು ಈ ಯಾಂತ್ರೀಕರಣಕ್ಕೆ ಒಳಪಡಿಸಬಹುದು ಅಂತೀರಿ? ಎಲ್ಲ ಚಟುವಟಿಕೆಗಳನ್ನು ಕೆಲವೇ ಕೆಲವು ಬಿಟ್ಟು, ಏನು ನಾವು ಎತ್ತುಗಳ ಮುಖಾಂತರ ಮಾಡ್ತಿದ್ವಲ್ಲ ಆ ಎಲ್ಲ ಕಾರ್ಯಕ್ರಮಗಳನ್ನು, ಎಲ್ಲ ಚಟುವಟಿಕೆಗಳನ್ನು ಅಂದರೆ ಭೂಸಿದ್ಧತೆ, ಬಿತ್ತನೆ, ನಾಟಿ, ಸಸ್ಯ ಸಂರಕ್ಷಣೆ, ಕೊಯ್ಲು, ಕೊಯ್ಲೋತ್ತರ, ಎಲ್ಲ ಚಟುವಟಿಕೆಗಳನ್ನು ನಾವು ಕೃಷಿ ಯಂತ್ರೋಪಕರಣದಿಂದ ಮಾಡಬಹುದಾಗಿದೆ. ಈಗ ಮುಖ್ಯವಾಗಿ ನಾವು ಬಿತ್ತನೆಗೆ ಬಂದರೆ ಯಾವ ರೀತಿಯ ಉಪಕರಣಗಳನ್ನು ಬಳಸ್ಕೋಬಹುದು ಅಂತೀರಿ? ಬಿತ್ತನೆಗಿಂತ ಮುಂಚೆ ನಾವು ಭೂಮಿ ಸಿದ್ಧತೆ ಮಾಡಬೇಕಾಗುತ್ತೆ. ಭೂಮಿ ಸಿದ್ಧತೆ, ಭೂಮಿ ಸಿದ್ಧತೆಯಲ್ಲಿ ನಾವು ಈಗ ಟ್ರ್ಯಾಕ್ಟರ್ ಟಿಲ್ಲರ್ ಅನ್ನು ಈಗ ಆಲ್ರೆಡಿ ಉಪಯೋಗಿಸ್ತಾ ಇದೀವಿ. ಎಂಬಿ ಫ್ಲೋ ಅಂತ ಬರುತ್ತೆ, ನೇಗ್ಲು, ರೋಟಾವೇಟರು, ರೋಟರಿ ಟಿಲ್ಲರು, ಡಿಸ್ಕ್ ಆರೋ, ಡಿಸ್ಕ್ ಫ್ಲೋ, ಕಲ್ಟಿವೇಟರು, ಲೆವೆಲರು, ಕೇಜ್ ವೀಲು, ಬ್ಲೇಡ್ ಆರೋ, ಲೇಜರ್ ಲ್ಯಾಂಡ್ ಲೆವೆಡರು, ಈಗ ಅನೇಕ ಉಪಕರಣಗಳನ್ನು ನಾವು ಬಿತ್ತನೆಗಿನ ಮುಂಚೆ ಭೂ ಸಿದ್ಧತೆಗೆ ಉಪಯೋಗಿಸ್ತೀವಿ ನಾವು. ಇನ್ನು ಬಿತ್ತನೆಗೆ ಯಾವ ಉಪಕರಣಗಳು ಬಳಸ್ತೀವಿ? ಬಿತ್ತನೆಗೆ ನಾವು ಯಾವುದನ್ನು ಬೆಳೆಯನ್ನು ಆಧರಿಸಿ ಬಿತ್ತನೆ ಉಪಕರಣಗಳು ಬರ್ತವೆ. ನಾವು ಭತ್ತ ಮಾಡೋರು ಭತ್ತ ನಾಟಿ ಯಂತ್ರ ಬರುತ್ತೆ. ಭತ್ತ ಮಾಡಬೇಕಾದ್ರೆ ನಾವು ಒಂದು ಬದುಗಳನ್ನು ಕಟ್ಟಬೇಕಾಗ್ತದೆ, ಫರ ಓಪನರ್ ಅಂತೀವಿ. ಹೌದು. ಮತ್ತೆ ಸೀಡ್ ಕಮ್ ಫರ್ಟಿಲೈಜರ್ ಡ್ರಿಲ್ ಅಂತ ಬರುತ್ತೆ, ಬೀಜ ಮತ್ತು ಗೊಬ್ಬರವನ್ನು ಬಿತ್ತನೆ ಮಾಡುತ್ತೆ. ಇದು ಏಕಕಾಲದಲ್ಲಿ ಬಿತ್ತನೆ ಮಾಡುತ್ತೆ. ಮುಸುಕಿನ ಜೋಳ ಮತ್ತು ಅನೇಕ ಏಕದಳ ಧಾನ್ಯಗಳಲ್ಲಿ ಉಪಯೋಗಿಸ್ತಾರೆ. ಮತ್ತೆ ರಿಲೇ ನಾಟಿ ಯಂತ್ರ ಅಂತ ಬರುತ್ತೆ, ರೋಟೋ ಡ್ರಿಲ್ ಅಂತ ಒಂದು ಬರುತ್ತೆ, ಡ್ರಮ್ ಸೀಡರ್ ಅಂತ. ಡ್ರಮ್ ಸೀಡರ್ ಅಂದ್ರೆ ಆ ಸೀಡ್ಸ್ ಅನ್ನ ನಾವು ಇದನ್ನ ಮಾಡಿ ಮೊಳಕೆ ಓಡಿಸಿ ಬಿತ್ತನೆ ಮಾಡೋದು. ಬಟ್ ಮುಖ್ಯವಾಗಿ ನಮಗೆ ಸೀಡ್ ಕಮ್ ಫರ್ಟಿಲೈಸರ್ ಡ್ರಿಲ್ ಈಗ ಅತಿ ಹೆಚ್ಚು ಬಳಕೆಯಲ್ಲಿ ಇರತಕ್ಕಂಥದ್ದು, ಮತ್ತು ಭತ್ತದ ನಾಟಿ ಯಂತ್ರ ಎರಡು ಅತಿ ಹೆಚ್ಚು ಬಳಕೆಯಲ್ಲಿದೆ. ಇವು ಮುಖ್ಯವಾಗಿ ನಾವು ಬಳಸುವಂತ ಬಿತ್ತನೆ ಯಂತ್ರಗಳು ಅಂತ ಹೇಳಬಹುದು. ಆ ನಂತರ ನಾವು ಈ ಕುಂಟೆ ಹೊಡೆಯೋದು ಇದೆಲ್ಲ ಮಾಡಬೇಕಾಗತ್ತೆ, ಕಳೆ ತೆಗೆಯೋದು. ಕಳೆ ತೆಗಿಲಿಕ್ಕೆ ಕೂಡ ಅದಕ್ಕಿದೆ, ನೀವು ಆರೋ ಬರುತ್ತೆ, ಬ್ರಷ್ ಕಟರ್ ಬರುತ್ತೆ, ಕಳೆ ಕೀಳುವ ಯಂತ್ರ ಇದೆ, ಪವರ್ ವೀಡರ್ ಬರುತ್ತೆ. ಈ ರೋಟೋ ವೀಡರ್ ಅಲ್ಲಿ ಕೆಲವು ಎಕ್ವಿಪ್ಮೆಂಟ್ಸ್ ಅನ್ನು ಹಾಕೊಂಡು ಏನು ಎತ್ತುಗಳಿಗೆ ನಾವು ಉಪಯೋಗಿಸ್ತಾ ಇದ್ವಿ, ಈ ಎಡೆಕುಂಟೆ, ಬುಡುಗುಂಟೆ ಅಂತ ನಾವು ಎತ್ತುಗಳಲ್ಲಿ ಉಪಯೋಗಿಸ್ತಾ ಇದ್ವಿ. ಅದೇ ರೀತಿಯ ಮಾಡೆಲ್ಗಳನ್ನ ಈ ರೋಟೋ ವೀಡರ್ಗೆ ಮತ್ತೆ ಸ್ಮಾಲ್ ಮಿನಿ ಟ್ರ್ಯಾಕ್ಟರ್ಸ್ಗೆ ಉಪಯೋಗಿಸ್ಕೊಂಡು ಇಂಟರ್ ಕಲ್ಟಿವೇಷನ್ ಅಂತೀವಿ, ನಡುವೆ ಎರಡು ಸಾಲಿನ ನಡುವೆ ಕಳೆ ಮತ್ತು ಬದುಗಳನ್ನು ಏರಿಸೋ ಕೆಲಸನೂ ಕೂಡ ಮಾಡಬಹುದಾಗಿದೆ. ಕೋನೋ ವೀಡರ್ ಅಂತ ಕೂಡ ಒಂದು ಬರುತ್ತೆ. ಕೋನೋ ವೀಡರ್ ಅದು ನಮ್ಮ ಮಾಮೂಲಿ ಒಂದು ವೀಲ್ ಅನ್ನು ಫಿಕ್ಸ್ ಮಾಡ್ಕೊಂಡು ಅದನ್ನ ಪುಷ್ ಮಾಡ್ಕೊಂತ ಹೋಗ್ತೀವಿ. ಇವು ಮುಖ್ಯವಾಗಿ ಅಂತರ ಬೇಸಾಯಕ್ಕೆ ಲಭ್ಯವಿರುವಂತ. ನಂತರ ನಾವು ಸಸ್ಯ ಸಂರಕ್ಷಣೆ ಅಂದ್ರೆ ಈಗ ಕೀಟ ಮತ್ತು ರೋಗದಿಂದ ಏನಾದರೂ ಸಸ್ಯಗಳು ಬೆಳೆ ಹಾಳಾಗೋ ಸಂದರ್ಭದಲ್ಲಿ ಸ್ಪ್ರೇಯರ್ಸ್ ಅನ್ನು ಯೂಸ್ ಮಾಡ್ತೀವಿ. ಸ್ಪ್ರೇಯರ್ಸ್ ಸಿಂಪರಣ ಉಪಕರಣಗಳು ಅನೇಕ ಇದೆ. ಅದರಲ್ಲಿ ನ್ಯಾಪ್ ಸ್ಯಾಕ್ ಇದೆ, ಬ್ಯಾಕ್ ಪ್ಯಾಕ್ ಇದೆ, ಪವರ್ ಸ್ಪ್ರೇಯರ್ ಇದೆ, ಬೂಮ್ ಸ್ಪ್ರೇಯರ್ ಇದೆ. ಬೂಮ್ ಅಂದ್ರೆ ಒಂದು ಟ್ರ್ಯಾಕ್ಟರ್ಗೆ ಹಿಂಭಾಗ ನೀವು ಕಟ್ಟಿ ಸುಮಾರು 15-20 ಲೈನ್ಗೆ ಸಾಲುಗಳಿಗೆ ಏಕಕಾಲಕ್ಕೆ ಸ್ಪ್ರೇ ಮಾಡಬಹುದು. ಈ ನಾವು ಮೊದಲಿಗೆ ನ್ಯಾಪ್ ಸ್ಯಾಕ್ ಒಂದ್ ಲೈನ್ ಅಥವಾ ಎರಡು ಲೈನ್ ಮಾಡ್ಕೊಂಡು ಹೋಗಬಹುದಾಯ್ತು. ಈಗ ಏಕ ಕ್ಷಣದಲ್ಲಿ ಸುಮಾರು 15-20 ಸಾಲುಗಳನ್ನ ನಾವು ಸ್ಪ್ರೇ ಮಾಡ್ಲಿಕ್ಕೆ ಈಗ ಬೂಮ್ ಸ್ಪ್ರೇಯರಿಂದ ಒಂದು ಅವಕಾಶ ಬಂದಿದೆ. ಈಗ ಆಲ್ರೆಡಿ ಒಂದು ಬೂಮ್ ಸ್ಪ್ರೇಯರ್ ಮತ್ತೆ HTP ಸ್ಪ್ರೇಯರ್ ಪವರ್ ಸ್ಪ್ರೇಯರ್ಸ್ ಅದನ್ನು ಕೂಡ ಉಪಯೋಗಿಸ್ತಾ ಇದ್ದಾರೆ. ಮತ್ತೆ ಕಳೆನಾಶಕಗಳ ಒಂದು ಸಿಂಪರಣೆಗೂ ಉಪಕರಣಗಳಿದಾವೆ. ಕಳೆನಾಶಕ ಇದೇ ಉಪಕರಣಗಳನ್ನ ನಾವು ಕಳೆನಾಶಕ ಉಪಯೋಗಿಸಬೇಕಾಗುತ್ತೆ. ಅದೇ ಬಿಟ್ಟರೆ ನೆಕ್ಸ್ಟ್ ನಾವು ಕೊಯ್ಲು, ಮುಖ್ಯವಾಗಿ ಕೊಯ್ಲೇ ತುಂಬಾ ಕಷ್ಟ. ಕೊಯ್ಲು ಮಾಡಬೇಕಾದ್ರೆ ಕೆಲವೊಂದು ಬೆಳೆಗಳನ್ನ ಅತಿ ಎತ್ತರವಾದ ಬೆಳೆ ಇರುತ್ತೆ, ಕಟಾವು ಮಾಡೋದು, ಆಮೇಲೆ ಆ ಬೆಳೆ ಹಾಳಾಗದ ನೋಡಬೇಕು ಅಂತ ಈಗ ಸಾಕಷ್ಟು ಕೊಯ್ಲು ಮಿಷಿನ್ಗಳು ಬಂದಿದೆ. ಕಂಬೈನ್ಡ್ ಹಾರ್ವೆಸ್ಟರ್ ಅಂತ ಒಂದು ಬಂದಿದೆ. ಇದು ಭತ್ತದಲ್ಲಿ ತಾನೆ ಯಾರೂ ಈಗ ಮನುಷ್ಯನ ಮುಖಾಂತರ ಕೊಯ್ಲು ಮಾಡ್ತಾ ಇಲ್ಲ, ಎಲ್ಲ ಕಂಬೈನ್ಡ್ ಹಾರ್ವೆಸ್ಟರ್ ಬಂದಿದೆ. ಅಂದ್ರೆ ಸಾಕಷ್ಟು ಬೇಡಿಕೆ ಇದೆ ರೈತರು. ಸಾಕಷ್ಟು ಬೇಡಿಕೆ, ಸಾಕಷ್ಟು ಅಂದ್ರೆ ಏನಾಗುತ್ತೆ ಅಂದ್ರೆ ಬೆಳೆ ಬಂದಿರುತ್ತೆ, ಅನಿರೀಕ್ಷಿತ ಮಳೆಗಳು ಬರೋ ಚಾನ್ಸ್ ಇರುತ್ತೆ. ಸರಿಯಾದ ಸಮಯದಲ್ಲಿ ನಾವು ಕಟಾವು ಮಾಡದೇ ಇದ್ರೆ ಆ ಬೆಳೆ ಮಳೆಗೆ ಹಾಳಾಗೋ ಅವಕಾಶ ಇರುತ್ತೆ. ಹಾಗಾಗಿ ನಾಳೆ ಅಥವಾ ಮೋಡ ಹಿಂಗೆ ಸ್ಟಾರ್ಟ್ ಆಗ್ತಾ ಇದೆ ಅಂತ ಜನಗಳಿಗೆ ರೈತರಿಗೆ ಗೊತ್ತಾದ ತಕ್ಷಣನೇ ಅವರು ಜನ ಸಿಗದೇ ಇದ್ದಾಗ ನಾವು ಕಂಬೈನ್ಡ್ ಹಾರ್ವೆಸ್ಟರ್ ಇದ್ರೆ ಒಂದು ದಿನದಲ್ಲಿ ಸುಮಾರು ಅವ್ರು 8-10 ಎಕರೆನ ಕಟಾವು ಮಾಡಿ ಅದನ್ನ ಬೇರೆ ಕಡೆ ನಾವು ಇಡೋದ್ರಿಂದ ಮಳೆಯಿಂದ ರಕ್ಷಿಸಬಹುದು, ಆಮೇಲೆ ಈ ಕೆಲವು ಯಜ್ಞ ಇಲಿಗಳಿಂದ ರಕ್ಷಿಸಬಹುದು. ಆಮೇಲೆ ಕೆಲವು ಕೊಯ್ಬೇಕಾದ್ರೆ ಬಿದ್ದು ಹಾಳಾಗ್ತಾ ಇತ್ತು, ಭೂಮಿಗೆ ಬೀಳ್ತಾ ಇತ್ತು, ಅದನ್ನೆಲ್ಲದನ್ನ ಅವಾಯ್ಡ್ ಮಾಡಿ ಈ ಕಂಬೈನ್ಡ್ ಹಾರ್ವೆಸ್ಟರ್ಸ್ ಆಮೇಲೆ ಈ ಭತ್ತನ ಕಟಾವು ಮಾಡ್ಲಿಕ್ಕೂ ಕೂಡ ಒಳ್ಳೆ ಸ್ಮಾಲ್ ಮಿಷಿನ್ಸ್ ಬಂದವೆ ಈ ಮಲೆನಾಡು ಪ್ರದೇಶದಲ್ಲಿ, ಅಲ್ಲಿ ಕೂಡ ಉಪಯೋಗಿಸ್ತಾರೆ. ಮುಸುಕಿನ ಜೋಳ ನಾವು ಅದನ್ನು ಕೂಡ ಕಂಬೈನ್ಡ್ ಹಾರ್ವೆಸ್ಟರ್ ಅಲ್ಲಿ ಮಾಡ್ತಾರೆ. ಮತ್ತೆ ದ್ವಿದಳ ಧಾನ್ಯಗಳು ಅನೇಕ ಈ ಬೇಳೆ ಕಾಳುಗಳೇನು ಬೆಳಿತೀವಿ ಅವನ್ನೆಲ್ಲ ಕಂಬೈನ್ಡ್ ಹಾರ್ವೆಸ್ಟರ್ ಮುಖಾಂತರ ನಾವು ಕೊಯ್ಲು ಮಾಡಬಹುದು. ಕೊಯ್ಲು ಮಾಡಿ ಅದನ್ನ ಶೇಖರಣೆ ಮಾಡ್ಲಿಕ್ಕೆ ಅನುಕೂಲ ಆಗಿದೆ. ನಂತರ ಒಕ್ಕಣೆ ಉಪಕರಣಗಳು ಕೂಡ ಇದಾವಲ್ವೇ? ಒಕ್ಕಣೆ ಉಪಕರಣ ಅಂದ್ರೆ ಕಟಾವು ಮಾಡಿದ ನಂತರ ಅದನ್ನು ಒಕ್ಕಣೆ ಮಾಡ್ಬೇಕು. ಅಂದ್ರೆ ಗಿಡದಿಂದ ನಾವು ತೆನೆಯನ್ನ ಬೇರ್ಪಡಿಸಿರ್ತೀವಿ, ತೆನೆಯಿಂದ ಕಾಳನ್ನ ಬೇರ್ಪಡಿಸ ಮಾಡದೆ ಒಕ್ಕಣೆ ಅಂತ ಹೇಳ್ತೀವಿ. ಆ ತೆನೆಯಿಂದ ಕೆಲವು ಹಾರ್ವೆಸ್ಟರ್ಗಳು ಏನ್ ಮಾಡುತ್ತೆ, ಹೊಲದಲ್ಲೇ ಗಿಡದಿಂದ ತೆನೆಯನ್ನು ಬೇರ್ಪಡಿಸಿ ತೆನೆಯಿಂದ ಬೀಜನ್ನು ಬೇರ್ಪಡಿಸುತ್ತೆ. ಒಂದ್ ವೇಳೆ ಅಲ್ಲಿ ಆಗದೇ ಇದ್ರೆ ಇಲ್ಲಿ ನಾವು ಮತ್ತೆ ಒಕ್ಕಣೆ ಮಾಡ್ಬೇಕಾದ್ರೆ ಆ ತೆನೆಯಿಂದ ಬೀಜವನ್ನು ಬೇರ್ಪಡಿಸ್ಲಿಕ್ಕೆ ಅನೇಕ ನಮ್ಮ ಮಲ್ಟಿಕ್ರಾಪ್ ಥ್ರೆಷರ್ಸ್ ಅಂತೀವಿ, ಒಕ್ಕಣೆ ಯಂತ್ರಗಳು, ಥ್ರೆಷರ್ಸ್ ಅಂತೀವಿ. ಮಲ್ಟಿಕ್ರಾಪ್ ಎಲ್ಲಾ ಬೆಳೆಗಳನ್ನು ಕೂಡ ಬಹುಬೆಳೆ ಒಕ್ಕಣೆ ಯಂತ್ರಗಳು, ಬಹುಬೆಳೆ ಒಕ್ಕಣೆ ಯಂತ್ರಗಳನ್ನು ಉಪಯೋಗಿಸಿ ಅದನ್ನು ನಾವು ಯಾವಾಗ ನಮಗೆ ಮಾರ್ಕೆಟ್ ಅಲ್ಲಿ ಒಳ್ಳೆ ಒಳ್ಳೆ ದರ ಬಂದಾಗ ಅದನ್ನ ಕೂಡಲೇ ಅದನ್ನ ಒಕ್ಕಣೆ ಯಂತ್ರಗಳ ಮುಖಾಂತರ ಬಿಡಿಸಿ ಅದನ್ನ ನಾವು ಮಾರ್ಲಿಕ್ಕೆ ಅವಕಾಶ ಇದೆ. ಮತ್ತೆ ನೆಲಗಡಲೆನಲ್ಲಿ ಈ ಕಾಯಿಗಳನ್ನ ಕೀಳುವ ಯಂತ್ರಗಳು ಕೂಡ ಇದಾವೆ. ನೆಲಗಡಲೆ ಕಾಯಿಲನ್ನು ಕೀಳುತ್ತಾರೆ, ಕಾಯಿನಿಂದ ಬೀಜನ್ನು ಬೇರ್ಪಡಿಸಕ್ಕೆ ಯಂತ್ರಗಳು ಇದಾವೆ. ಯಾಕೆಂದ್ರೆ ಅದು ಹೆಚ್ಚು ಕೆಲಸಗಾರರನ್ನು ಬಯಸುವಂತ ಚಟುವಟಿಕೆ. ಹೌದು, ಇತ್ತೀಚೆಗೆ ನಮಗೆ ಲೇಬರ್ಸ್ ಕೂಲಿ ಮಾಡುವಂತ ಜನ ಕೃಷಿನಲ್ಲಿ ಕಡಿಮೆ, ಅದು ತುಂಬಾ ಕಠಿಣ ಕೆಲಸವಾಗಿರೋದ್ರಿಂದ ಜನ ರೈತರು ಮನೆಯವರೇ ಮಾಡೋದಾದ್ರೆ ತುಂಬಾ ಕಷ್ಟ ಆಗುತ್ತೆ. ಹಾಗಾಗಿ ಈ ನಾವು ಅನಿವಾರ್ಯವಾಗಿ ಈ ಯಂತ್ರೋಪಕರಣಗಳನ್ನು ಉಪಯೋಗಿಸಬೇಕಾಗುತ್ತೆ, ಮತ್ತೆ ಇದರಿಂದ ತುಂಬಾ ಅನುಕೂಲ. ಅಂದ್ರೆ ಒಕ್ಕಣೆ ಯಂತ್ರದಲ್ಲಿ ತೂರೋದಕ್ಕೂ ಕೂಡ ಸಹಾಯ ಮಾಡ್ತಾರೆ ಗಾಳಿ, ಅದು ವಿನೋಯಿಂಗ್ ಎಲ್ಲದಿದೆ, ನಿಮಗೆ ಸೇರ್ಕೊಂಡೇ ಇರುತ್ತೆ, ಸೇರ್ಕೊಂಡೇ ಇರುತ್ತೆ. ಭತ್ತ ಈ ತರ ಮಾಡಿದಾಗ ಏನಾದ್ರೂ ಅದರಲ್ಲಿ ಜಾಸ್ತಿ ಸಿಪ್ಪೆ ಆ ತರದಿದ್ರೆ ವಿನೋಯಿಂಗ್ ಮಿಷಿನ್ಸ್ ಬರುತ್ತೆ, ಅದು ಗಾಳಿ ತರ ಫ್ಯಾನ್ ತರ ತಿರುಗುತ್ತೆ. ಈಗ ಮೊದಲಿಗೆ ಗಾಳಿ ಬರತಕ್ಕ ಕಾಯ್ಬೇಕಾಯ್ತು, ಹೌದು ಗಾಳಿ ಬಂದಾಗ ತೂರ್ಕು ಅಂತ ಹೇಳ್ತಾ ಇದ್ರು. ಈ ಗಾಳಿ ನೀನೇ ಕ್ರಿಯೇಟ್ ಮಾಡಿ ಉತ್ಪಾದಿಸಬಹುದು, ಉತ್ಪಾದಿಸಿ ನೀವು ಅದನ್ನ ತೂರ್ಬೇಕಾಗುತ್ತೆ. ಇದೆಲ್ಲ ನಮ್ಮ ಯಂತ್ರಗಳಿಂದ ಸಾಧ್ಯವಾಗಿದೆ. ಅಂದ್ರೆ ಎಲ್ಲಾ ಹಂತಗಳಲ್ಲೂ ಕೂಡ ಇವತ್ತು ಯಂತ್ರಗಳು ಬಂದಿದೆ, ಎಲ್ಲಾ ಹಂತದಲ್ಲಿ ಯಂತ್ರಗಳಿದೆ. ಅದನ್ನು ಬಳಸೋದನ್ನ ಇತ್ತೀಚೆಗೆ ರೈತರು ಕಲ್ತ್ಕೊಂಡಿದ್ದಾರೆ. ಒಂದು ಬಹಳ ಮಹತ್ತರವಾದ ಅಂದ್ರೆ ಎಲ್ಲ ರೈತರಿಗೂ ಯಂತ್ರೋಪಕರಣಗಳ ಬಳಕೆಯ ಬಗ್ಗೆ ತುಂಬಾ ಮಾಹಿತಿ ಇದೆ. ಅವರು ಒಬ್ಬ ರೈತರಿಂದ ಒಬ್ಬರಿಗೆ ಈ ರೀತಿ ಕಲ್ತು ಮತ್ತು ಇಲಾಖೆಯ ಒಂದು ಸಹಯೋಗದಲ್ಲಿ ಉಪಯೋಗವನ್ನ ಈಗ ಚೆನ್ನಾಗಿ ಕಲ್ತಿದ್ದಾರೆ. ಇನ್ನು ಮುಖ್ಯವಾಗಿ ನಮ್ಮ ರೈತ ಬಾಂಧವರಿಗೆ ರಿಯಾಯಿತಿ ದರದಲ್ಲಿ ಈ ಯಂತ್ರೋಪಕರಣಗಳನ್ನು ಒದಗಿಸುವಂತಹ ಯೋಜನೆಗಳು ಏನಾದರೂ ಇದಾವೆ ಕೃಷಿ ಇಲಾಖೆಯಲ್ಲಿ? ಕೃಷಿ ಇಲಾಖೆಯಲ್ಲಿ ಕೃಷಿ ಯಾಂತ್ರೀಕರಣ ಯೋಜನೆಯಲ್ಲಿ ನಾವು ಕೊಡ್ತಾ ಇದೀವಿ. ಈಗ ಪ್ರತಿಯೊಬ್ಬ ವೈಯಕ್ತಿಕವಾಗಿ ಸಹಾಯಧನ ಶೇಕಡ 50% ಸಹಾಯಧನ 1 ಲಕ್ಷಕ್ಕೂ ಕಡಿಮೆ ಮೀರಬಾರ್ದು, ಮೀರಬಾರ್ದು ಗರಿಷ್ಠ ಸಹಾಯಧನ 1 ಲಕ್ಷ. ಎಲ್ಲ ಉಪಕರಣಗಳಿಗೂ ಶೇಕಡ 50% ಸಹಾಯಧನ. ಟ್ರ್ಯಾಕ್ಟರ್ಗೆ ಮಾತ್ರ ನಾವು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಿಗೆ 3 ಲಕ್ಷ ಕೊಡ್ತಾ ಇದೀವಿ, ಸಾಮಾನ್ಯ ವರ್ಗದವರಿಗೆ 75,000. ಮತ್ತೆ ಟಿಲ್ಲರ್ಗಳು ಅಂತ ಬರ್ತಾವಲ್ಲ, ಪವರ್ ಟಿಲ್ಲರ್ ಅದಕ್ಕೂ ಕೂಡ ಸಹಾಯಧನ 50%, 50% ಅಥವಾ 1 ಲಕ್ಷಕ್ಕೂ ಕಡಿಮೆ, ಯಾವುದು ಕಡಿಮೆ ಇದೆಯೋ ಅದನ್ನು. ಮತ್ತೆ ಎಲ್ಲ ರೈತರಿಗೂ ಅದು ಲಭ್ಯ ಇದೆ, ಎಲ್ಲ ರೈತರಿಗೆ ಪವರ್ ಟಿಲ್ಲರ್ ಎಲ್ಲ ರೈತರಿಗೆ ಲಭ್ಯ ಇದೆ. ನಮ್ಮಲ್ಲಿ ವ್ಯವಸ್ಥೆ ಹೇಗಿದೆಯಪ್ಪ, ಯಾರಾದರೂ ರೈತರಿಗೆ ಬೇಕು ಅಂದ್ರೆ ಅವರು ಅವರು ಎಲ್ಲ ವಿವರಗಳನ್ನು ನಾವು ಈಗಾಗಲೇ ಫ್ರೂಟ್ಸ್ ಅಂತ ಒಂದು ತಂತ್ರಾಂಶ ಇದೆ, ಏನು ನಾವು PM ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ 2,000 ಕೊಟ್ಟಿದೀವಲ್ಲ, ಹೌದು ಸುಮಾರು 54 ಲಕ್ಷ ಜನಕ್ಕೆ ನಾವು ಈಗ ಕೊಟ್ಟಿದೀವಿ. ಸದ್ಯದಲ್ಲಿ ನಮ್ಮ ಹತ್ರ ಈಗ ಸುಮಾರು 68 ಲಕ್ಷ ರೈತರ ನಮ್ಮ ಹತ್ರ ವಿವರ ನಮ್ಮಲ್ಲಿದೆ ತಂತ್ರಾಂಶದಲ್ಲಿ, 68 ಲಕ್ಷ ರೈತರು. ಅದರಲ್ಲಿ ನಾವು ಈಗ ಆಲ್ರೆಡಿ 54 ಲಕ್ಷ ರೈತರಿಗೆ ದುಡ್ಡು ಕೊಟ್ಬಿಟ್ಟಿದೀವಿ, ಅವ್ರ ಅಕೌಂಟ್ಗೆ DBT ಮಾಡಿದೀವಿ. ಹಾಗಾಗಿ ನೇರ ನಗದು ವರ್ಗಾವಣೆ ಮಾಡಿಬಿಟ್ಟಿದೀವಿ PM ಕಿಸಾನ್. ಹಾಗಿದ್ದ ನಮ್ಮ ಹತ್ರ ಅವ್ರದ್ದೆಲ್ಲ ರೆಕಾರ್ಡ್ಸ್ ಇದೆ, ಅವ್ರದ್ದು ಆಧಾರ್ ಕಾರ್ಡ್, ಯಾವ್ಯಾವ ಸರ್ವೆ ನಂಬರ್ನಲ್ಲಿ ಎಷ್ಟು ಹೊಲ ಇದೆ, ಯಾವ ಕ್ಯಾಟಗರಿನಲ್ಲಿ ಬರ್ತಾರೆ, ಅವ್ರ ಮೊಬೈಲ್ ನಂಬರು, ಅವ್ರ ಬ್ಯಾಂಕ್ ಅಕೌಂಟ್ ನಂಬರ್ ನಮ್ಮ ಹತ್ರ ಇದೆ. ಅವರು ನೇರವಾಗಿ ನಮ್ಮ ಸಮೀಪದ ಕೃಷಿ ಇಲಾಖೆಯ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಅವರ ಫ್ರೂಟ್ಸ್ ಐ ಡಿ ಅಥವಾ ಆಧಾರ್ ಕಾರ್ಡ್ ಅನ್ನು ಅವರು ಕೊಟ್ಟರೆ ಅವ್ರಿಗೆ ಅಲ್ಲಿ ರಿಜಿಸ್ಟರ್ ಮಾಡಿಸ್ಬೋದು. ನನಗಿಂತ ಕೃಷಿ ಉಪಕರಣ ಬೇಕು, ಇಂಥ ಯಂತ್ರೋಪಕರಣ ಬೇಕು ಅಂದ್ರೆ ನಾವು ಮಾರ್ಕೆಟಲ್ಲಿ ಸಿಗ್ತಕ್ಕಂಥ ಎಲ್ಲ ಉಪಕರಣಗಳನ್ನು ಎನ್ಪ್ಯಾನಲ್ ಮಾಡಿದ್ವಿ. ನಮ್ಮ ಕೃಷಿ ಇಲಾಖೆಯಲ್ಲಿ ಯಾವ್ದನ್ನ ನಾವು ಟೆಂಡರ್ ಕರೆಯೋದಿಲ್ಲ, ಎಂಪ್ಯಾನಲ್ ಮಾಡ್ತೀವಿ. ಯಾರು ಅಂದ್ರೆ ಗುರುತಿಸ್ತೀರ? ಗುರುತಿಸಿ ಅಂದ್ರೆ ಕೇಂದ್ರ ಸರ್ಕಾರದ ಮಾರ್ಗಸೂಚಿ ಪ್ರಕಾರ ಅವರು ಟೆಸ್ಟಿಂಗ್ ಸರ್ಟಿಫಿಕೇಟ್ ಇರುತ್ತೆ, ಒಂದು ಪರೀಕ್ಷಾ ವರದಿ. ಆ ಪರೀಕ್ಷಾ ವರದಿ ಕೇಂದ್ರ ಸರ್ಕಾರದ ಕೆಲವು ಲ್ಯಾಬ್ಗಳಿದೆ, ಆ ಲ್ಯಾಬ್ ನಲ್ಲಿ ಆ ಉಪಕರಣಗಳಿಗೆ ಆ ಸರ್ಟಿಫಿಕೇಟ್ ತಗೊಂಡಿದ್ರೆ, ಅಂದ್ರೆ ಈ ಕೃಷಿ ಉಪಕರಣಗಳ ಪ್ರಯೋಗಾಲಯಗಳು ಇದೆ ಕೇಂದ್ರ ಸರ್ಕಾರದ ಅಧೀನದಲ್ಲಿ ಬರ್ತವೆ, ಆ ಎಲ್ಲ ಪ್ರಯೋಗಾಲಯಗಳು ಪ್ರತಿಯೊಂದು ಉಪಕರಣಗಳನ್ನು ಪರಿಶೀಲಿಸಿ ಒಂದು ದೃಢೀಕರಣ ಕೊಡ್ತಾರೆ. ಆ ದೃಢೀಕರಣ ಇದ್ದಲ್ಲಿ ನಾವು ನಮ್ಮ ಕೃಷಿ ಇಲಾಖೆಯಿಂದ ಎಲ್ಲ ಯಾರು ರಾಜ್ಯಾದ್ಯಂತ ಬೇರೆ ರಾಜ್ಯದವರು ಕೂಡ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಅವ್ರನ್ನೆಲ್ಲರನ್ನೂ ನಾವು ಎಂಪ್ಯಾನಲ್ ಮಾಡ್ತೀವಿ, ಒಂದು ಲಿಸ್ಟ್ ಮಾಡಿಬಿಡ್ತೀವಿ. ಆ ಲಿಸ್ಟ್ನಾಗಿರೋರನ್ನೆಲ್ಲ ಆನ್ಲೈನ್ ಅಲ್ಲಿ ನಾವು ಅದನ್ನ ಶೇಖರಿಸಿದ್ವಿ. ಅವರು ಯಾವುದೇ ಕಂಪನಿಯ ಯಾವುದೇ ರೈತರು ಇಚ್ಛೆ ಪಟ್ಟ ಉಪಕರಣಗಳನ್ನು ಇಚ್ಛೆ ಪಟ್ಟ ಕಂಪನಿಗಳಿಂದ ಅವರು ಪಡೆಯಲಿಕ್ಕೆ ಅರ್ಹರಾಗಿದ್ದಾರೆ. ಅದಕ್ಕೆ ಅವರು ಸಂಬಂಧಪಟ್ಟ ರೈತರ ವಂತಿಕೆಯನ್ನ ಅವರ ಖಾತೆಯಿಂದ ಸಂಬಂಧಪಟ್ಟ ಒಂದು ಮ್ಯಾನುಫ್ಯಾಕ್ಚರರ್ ಖಾತೆಗೆ, ಯಾರು ಉತ್ಪಾದನೆ ಮಾಡ್ತಾರೆ ಯಾವ ಕಂಪನಿ ಸಂಸ್ಥೆ ಆ ಸಂಸ್ಥೆಯ ಖಾತೆಗೆ ಅವರ ಖಾತೆಯಿಂದ ವರ್ಗಾವಣೆ ಮಾಡಬೇಕಾಗುತ್ತೆ. ರೈತರ ವಂತಿಕೆಯನ್ನು ವರ್ಗಾವಣೆ ಮಾಡಿದ ನಂತರ ನಾವು ಅವರಿಗೆ ಒಂದು ಕಾರ್ಯಾದೇಶ ಕೊಟ್ಟು ಆ ಯಂತ್ರೋಪಕರಣಗಳನ್ನು ಸರಬರಾಜು ಮಾಡಲಿಕ್ಕೆ ಆದೇಶ ಕೊಡ್ತೀವಿ. ಅವರ ಆದೇಶದಂತೆ ತಂದು ತಗೊಂಬಂತಾರೆ. ಅದನ್ನು ನಮ್ಮ ಒಂದು ಆ್ಯಪ್ ಇದೆ, ಮೊಬೈಲ್ ಆ್ಯಪ್ ಮುಖಾಂತರ ಅದನ್ನು ನಾವು ಫೋಟೋ ತೆಗೆದುಕೊಂಡು ರೈತರಿಗೆ ವಿತರಿಸಿ ಅದನ್ನು ಅಪ್ಲೋಡ್ ಮಾಡ್ತೀವಿ ನಮ್ಮ ಸಾಫ್ಟ್ವೇರಲ್ಲಿ. ಆ ಸಾಫ್ಟ್ವಾಂಶದಲ್ಲಿ ಯಾರು ಬೇಕಾದರೂ ಅದನ್ನು ನೋಡ್ಬೋದು. ಅಂದರೆ ನೀವು ಪಾರದರ್ಶಕತೆ ಬಗ್ಗೆ ಮಾತಾಡೋದಾದರೆ, ನಿಮಗೆ ಫಲಾನುಭವಿ ಪಟ್ಟಿಗಳನ್ನು ಕೇಳೋ ಅವಶ್ಯಕತೆನೇ ಇಲ್ಲ. ನಾವು ಹಿಂದಿನ ವರ್ಷ ಸುಮಾರು 1.2 ಲಕ್ಷ ಜನಕ್ಕೆ ನಾವು ಕೊಟ್ಟಿದ್ದೀವಿ ಅಂದರೆ 2 ಲಕ್ಷ ರೈತರ ಎಲ್ಲ ವಿವರಗಳು ಫೋಟೋ ಸಹಿತ, ಅಕ್ಷಾಂಶ ರೇತಾಂಶ ಸಹಿತ ಫೋಟೋ ತೆಗಿತೀವಿ. ಫೋಟೋ ಸಹಿತ ನಮ್ಮ ಹತ್ರ ದಾಖಲೆಗಳು ಯಾವ ರೈತರಿಗೆ ಕೊಟ್ಟಿದ್ದೀವಿ. 28,000 to 30,000 ಬಿಲ್ ಗ್ರಾಮಗವಾರ ನಮ್ಮಲ್ಲಿ ಮಾಹಿತಿ ಸಿಗುತ್ತೆ ಯಾರಿಗೆ ಕೊಟ್ಟಿದ್ದೀವಿ ಅಂತೇಳಿ. ನೀವು ಕ್ಷಣ ಮಾತ್ರದಲ್ಲಿ ನೋಡಬಹುದು, ನನ್ನ ಮೊಬೈಲ್ ಸೆಟ್ಟಲ್ಲಿದೆ. ಅದೇ ರೀತಿ ಎಲ್ಲ ನಮ್ಮ ರಾಜ್ಯದ ಎಲ್ಲ ಅಧಿಕಾರಿಗಳ ಹತ್ರ ಜಿಲ್ಲೆಯವ್ರದ್ದು ಮಾಹಿತಿ ಇರುತ್ತೆ. ಆ ಮಾಹಿತಿನ ಯಾರು ಬೇಕಾದರೂ ಪಡಿಬಹುದು. ಆಮೇಲೆ ನೀವು ಅದನ್ನು ಪರಿಶೀಲನೆ ಮಾಡಬಹುದು. ಈ ರೀತಿ ಅಪ್ಲೋಡ್ ಆದ್ಮೇಲೆ ಇಲಾಖೆಯಿಂದ ಸಹಾಯಧನ ಕಂಪನಿಗೆ ಹೋಗುತ್ತಾ ನೇರವಾಗಿ? ಇದು ಅಪ್ಲೋಡ್ ಆದ್ಮೇಲೆ ನೇರವಾಗಿ ಆ ಯಾರು ನಮ್ಮಲ್ಲಿ ಎಂಪ್ಯಾನರ್ ಆಗಿರ್ತಾರೆ ಉತ್ಪಾದಕರು, ಅವರಿಗೆ ನೇರವಾಗಿ ಸರ್ಕಾರದಿಂದ ಅವ್ರಿಗೆ ನೇರವಾಗಿ ಅವರು ಆನ್ಲೈನ್ ಅಲ್ಲಿ ಹೋಗುತ್ತೆ. ಅದು ಕೂಡ ಈ ಚೆಕ್ ಕೊಡೋದಾಗ್ಲಿ DD ಯಾವುದೂ ಇಲ್ಲ ಪದ್ಧತಿ. ನೇರವಾಗಿ ನೇರ ನಗದು ವರ್ಗಾವಣೆ, ನೇರ ನಗದು ಕೂಡ ಅವ್ರ ನೇರ ನಗದನ್ನೇ ಹೋಗುತ್ತೆ. ಇದು ಒಂದು ಮುಖ್ಯವಾಗಿ ಪಾರದರ್ಶಕವಾಗಿ ನಡೀತಾ ಇದೆ, ಅತ್ಯಂತ ಪಾರದರ್ಶಕವಾಗಿದೆ. ಇದನ್ನ ಕೇಂದ್ರ ಸರ್ಕಾರದವರು ಕೂಡ ಗಮನಿಸಿ ಅನೇಕ ಸಭೆಗಳಲ್ಲಿ ನಮ್ಮ ಕರ್ನಾಟಕ ರಾಜ್ಯವನ್ನು ಪ್ರಶಂಸೆ ಮಾಡಿದ್ದಾರೆ. ಯಾಕೆಂದ್ರೆ ಅವರಿಗೆ ಫಲಾನುಭವಿಗಳ ಪಟ್ಟಿಯನ್ನು ನಾವು ಕೊಡಬೇಕಾಗಿದ್ದಾಗ ಈಗ ನಮ್ಮ ಎಲ್ಲ ಈ ತಂತ್ರಾಂಶವನ್ನು ಕೇಂದ್ರ ಸರ್ಕಾರದ ಒಂದು ತಂತ್ರಾಂಶಕ್ಕೆ ಲಿಂಕ್ ಮಾಡಿದ್ದೀವಿ. ಅಂದರೆ ಈಗ ನಿಮ್ದು ಯಾವುದೋ ಒಂದು ಗುಲ್ಬರ್ಗ ಜಿಲ್ಲೆನ ಯಾವುದೋ ಒಂದು ಹಳ್ಳಿನಲ್ಲಿ ಕೊಟ್ಟಿರ್ತಕ್ಕಂಥ ಫಲಾನುಭವಿನ ದೆಹಲಿಯಲ್ಲಿ ಕೂತವರು ಪರಿಶೀಲನೆ ಮಾಡಬಹುದು. ದೇಶದ ಪ್ರಪಂಚದ ಯಾವುದೇ ಮೂಲೆ ಇದ್ದರೂ ಕೂಡ ಆ ಸಾಫ್ಟ್ವೇರ್ ಮುಖಾಂತರ ಪರಿಶೀಲನೆ ಮಾಡಬಹುದು. ಅವಕಾಶ ಇದೆ ಅಂದ್ರೆ ಆ ರೈತರು ಯಾವ ಒಂದು ಕೃಷಿ ಯಂತ್ರೋಪಕರಣಗಳನ್ನು ಕೊಂಡ್ಕೊಂಡಿದ್ದಾರೆ ಅಂತ ನೋಡಬಹುದು. ಅವನ ಫೋಟೋ, ಅವನ ಫೋನ್ ನಂಬರ್ ಕೂಡ ಇರುತ್ತೆ. ಅವ್ರ ಫೋನ್ ಮಾಡಿ ಚೆಕ್ ಮಾಡಬಹುದು, ನೀನು ತಗೊಂಡಿರೋ ನಿಜನ, ಫೋಟೋದಲ್ಲಿ ಇರೋದು ನಿಜನ. ಆಮೇಲೆ ಅವನ್ ನಾವು ಫ್ರೂಟ್ಸ್ ಇಂದ ತಗೊಂಡಿರ್ತೀವಿ, ಅವನ ಒಂದು ನಂಬರ್ ಇರುತ್ತೆ. ಆ ನಂಬರ್ ಇಂದ ನಾವು ತಗೊಂಡು ಅವನ ಖಾತೆಯಿಂದನೇ ವರ್ಗಾವಾಗಿರ್ತಾನೆ. ಹಾಗಾಗಿ ಹಣ ಎಲ್ಲ ಕೊಡೋದಕ್ಕೂ ಅವನ ಪಾತ್ರಧಾರ ಆಗಿರ್ತಾನೆ ರೈತ. ಇದರಲ್ಲಿ ನಮ್ಮ ಅಧಿಕಾರಿಗಳಿಂದ ರೈತನ ಪಾತ್ರ ಎಲ್ಲದರಲ್ಲೂ ಕೂಡ ನಾವು ಒಳಪಡಿಸಿದ್ವಿ. ಅವನು ಹಣ ಕೊಡೋದ್ರಿಂದ ಅವನ ಖಾತೆಯಿಂದ, ಎರಡನೇದಾಗಿ ಅವನ ಆಯ್ಕೆ, ಅವನ ಕಂಪ್ನಿ ಆಯ್ಕೆ, ಅವನದು ಉಪಕರಣ ಆಯ್ಕೆ, ಅವನದು ಎಲ್ಲದೂ ಕೂಡ ಅವನದೇ ಪಾತ್ರ. ಅವನು ತಗೊಂಡಿದ್ದಕ್ಕೆ ನಾವು ಸರ್ಕಾರದ ಹಣವನ್ನು ನಮ್ಮವರು ಪರಿಶೀಲನೆ ಮಾಡಿ ಆ ಸರ್ಕಾರದ ಹಣವನ್ನು ಆ ಕಂಪ್ನಿಗೆ ಪಾವತಿ ಮಾಡ್ತೀವಿ. ಎಲ್ಲ ಕೃಷಿ ಯಂತ್ರೋಪಕರಣಗಳನ್ನು ರೈತ ಬಾಂಧವರು ಕೊಂಡ್ಕೊಳ್ಳೋದಕ್ಕೆ ಸಾಧ್ಯವಾಗೋದಿಲ್ಲ. ಆದರೆ ಕೆಲವೊಂದು ಕೃಷಿ ಯಂತ್ರೋಪಕರಣಗಳಿಗೆ ಹೆಚ್ಚಿನ ಬೆಲೆ ಇರುತ್ತೆ ಮತ್ತು ಬೇಡಿಕೆನೂ ಕೂಡ ಇರುತ್ತೆ. ಅಂಥ ಸಂದರ್ಭದಲ್ಲಿ ತಾವು ರೈತರಿಗೆ ಕಡಿಮೆ ದರದಲ್ಲಿ ಈ ಕೃಷಿ ಯಂತ್ರೋಪಕರಣಗಳನ್ನು ಒದಗಿಸೋದಕ್ಕೆ ಏನಾದರೂ ವ್ಯವಸ್ಥೆ ಮಾಡಿದರೆ? ಇಲ್ಲ, ನಾವು ಯಾರು ಈ ಸಣ್ಣ ಮತ್ತು ಸಣ್ಣ ರೈತರಿಗೆ ಟ್ರ್ಯಾಕ್ಟರ್ ಅವಶ್ಯಕತೆ ಬೀಳೋದಿಲ್ಲ. ವರ್ಷದಲ್ಲಿ 1 to 10 days ಮಾತ್ರ ಅವ್ರ ಕೆಲಸ ಇರುತ್ತೆ ಉಳುಮೆ ಮಾಡುವಾಗ. ಉಳುಮೆ ಮಾಡ್ಬೇಕು ಆ ಸಮಯದಲ್ಲಿ ಅವರು ಅಷ್ಟಕ್ಕೊಂದು ಬಂಡವಾಳ ಹಾಕಿ ಟ್ರ್ಯಾಕ್ಟರ್ನ ಖರೀದಿ ಮಾಡೋಕ್ಕಾಗೋದಿಲ್ಲ. ಇದೇ ಉದ್ದೇಶಕ್ಕೆ ನಮ್ಮ ಸರ್ಕಾರದಿಂದ ಒಂದು ಕೃಷಿ ಯಂತ್ರಧಾರ ಅಂತ ಒಂದು ಯೋಜನೆ ಮಾಡಿದ್ವಿ. ಅದನ್ನು ಪ್ರತಿ ಹೋಬಳಿನಲ್ಲಿ, ನಮ್ಮಲ್ಲಿ 742 ಬರುತ್ತೆ ಕರ್ನಾಟಕದಲ್ಲಿ, ಈಗಾಗಲೇ 695 ಒಂದು ಕೃಷಿ ಯಂತ್ರಧಾರ ಅಂತ ಮಾಡಿದ್ವಿ. ಖಾಸಗಿಯವರ ಜೊತೆಗೆ ಒಪ್ಪಂದ ಮಾಡಿಕೊಂಡು ಅಲ್ಲಿ ನಿಮಗೆ ಈ ಟ್ರ್ಯಾಕ್ಟರ್ಸು ಮತ್ತೇನೇ ನಾನು ಈಗಾಗಲೇ ಹೇಳಿದ ಎಲ್ಲ ಉಪಕರಣಗಳು ಕೂಡ ಬಾಡಿಗೆ ಆಧಾರದ ಮೇಲೆ ಸಿಗುತ್ತೆ. ಬಾಡಿಗೆ ಆಧಾರದ ಮೇಲೆ ನೀವು ಬೇರೆ ಕಡೆ ಬಾಡಿಗೆ ಕೊಡಬಹುದು, ಇವ್ರ ಹತ್ರ ಬಾಡಿಗೆ ಕೊಟ್ಟು ತಗೋಬಹುದು. ಅಂದ್ರೆ ಸ್ಥಳೀಯವಾಗಿ ಬಾಡಿಗೆ ನಿಮ್ಗೆ ಆ ಸಮಯದಲ್ಲಿ ಸಿಗದೇ ಇದ್ದಾಗ ಇವರು ನಿಮಗೆ ಬಾಡಿಗೆ ಆಧಾರದವಾಗಿ ಕೊಡಲಿಕ್ಕೆ ಒಂದು ವ್ಯವಸ್ಥೆ ಮಾಡಿದೆ. ಅಂದ್ರೆ ಈ ಕೃಷಿ ಯಂತ್ರಧಾರ ಕೇಂದ್ರಗಳು ಎಲ್ಲೆಲ್ಲಿರ್ತವೆ ಅಂತೀರಿ? ಪ್ರತಿ ಹೋಬಳಿನಲ್ಲಿ, ಹೋಬಳಿ ಕೇಂದ್ರದಲ್ಲೇ ಇರ್ತವೆ. ಕೇಂದ್ರದಲ್ಲಿ ಅದನ್ನ ಈ ಖಾಸಗಿ ಸಂಸ್ಥೆಯವರು ನಿರ್ವಹಣೆ ಮಾಡ್ತಾರೆ, ಈ ಸರ್ಕಾರ ಇಷ್ಟರ ಸಂಸ್ಥೆಯವರು. ಮತ್ತೆ ಇದಕ್ಕೆ ಈ ಬಾಡಿಗೆ ದರಗಳನ್ನು ಹೇಗೆ ನಿಗದಿ ಮಾಡ್ತೀರಾ? ಇಲ್ಲ, ಬಾಡಿಗೆ ದರಕ್ಕೆ ಮೊನ್ನೆ ಜಿಲ್ಲಾ ಪಂಚಾಯತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಒಂದು ಸಭೆ ಮಾಡಿ ಅವರು ಸ್ಥಳೀಯವಾಗಿ ಏನು ಬಾಡಿಗೆ ಇದೆ ಅದಕ್ಕಿಂತ ಸ್ವಲ್ಪ ಕಡಿಮೆ ಅಷ್ಟೇ ಅದರಲ್ಲಿ ಮಾಡ್ತಾರೆ. ಅವರು ಕೂಡ ಜಾಸ್ತಿ ಬಾಡಿಗೆ ಇಡ್ಲಿಕ್ಕೆ ಬರೋದಿಲ್ಲ, ಯಾಕೆಂದ್ರೆ ಅವರ ಷೇರು ಕೂಡ 30% ಇರುತ್ತೆ. 30% ಅವ್ರ ಷೇರನ್ನು ಅದರಲ್ಲಿ ಹಾಕಿ ಬಂಡವಾಳ ಹಾಕಿ ಜಾಸ್ತಿ ಬಾಡಿಗೆ ಮಾಡಿದ್ರೆ ಯಾರು ಬಾಡಿಗೆ ತಗೊಳೋದಿಲ್ಲ. ಕಾಂಪಿಟೇಷನ್ ಇದೆ, ಅವರು ಸ್ಪರ್ಧೆ ಇದೆ. ಸ್ಪರ್ಧೆ ಇರೋದ್ರಿಂದ ಪ್ರೈವೇಟ್ ಅಲ್ಲಿ ಬೇರೆ ಒಬ್ಬ ಯಾರೋ ವ್ಯಕ್ತಿ ವೈಯಕ್ತಿಕವಾಗಿ ಕೊಡೋದ್ರ ಜೊತೆಗೆ ಅದೇ ಕಾಂಪಿಟೇಷನ್ ಸಲುವಾಗಿ ಅವ್ನು ಕೊಡಬೇಕಾಗುತ್ತೆ. ಹಾಗಾಗಿ ಆ ದರವನ್ನು ನೋಡಿ ಅಲ್ಲಿನ ಸ್ಥಳೀಯವಾಗಿ ನಿಗದಿಪಡಿಸ್ತಾರೆ. ಸ್ಥಳೀಯವಾಗಿ ಅದು ಅವರವರ ವಿಭಾಗದಲ್ಲಿ ಅವರವರ ಹೋಬಳಿನಲ್ಲಿ ಸ್ಥಳೀಯವಾಗಿ ನಿಗದಿಪಡಿಸ್ತಾರೆ. ಮತ್ತೆ ಹೆಚ್ಚು ಬೇಡಿಕೆ ಬಂದಾಗ ಹೇಗೆ ಆದ್ಯತೆಯನ್ನು ಕೊಡ್ತೀರಾ? ಇಲ್ಲ, ಯಾರು ಅಲ್ಲಿ ಮುಂಚೆ ಅವ್ರಿಗೆ ಬರ್ಸಿರ್ತಾರೆ ಫೋನ್ ಮಾಡಿ ಅಥವಾ ವೈಯಕ್ತಿಕವಾಗಿ, ಅವರಿಗೆ ಅದು ನಿರ್ವಹಣೆ ಮಾಡ್ತಾರೆ. ಯಾರು ಮುಂಚಿತವಾಗಿ ಅವರಿಗೆ ತಿಳಿಸಿ ಬೇಡಿಕೆ ಸಲ್ಲಿಸಿರ್ತಾರೋ ಅವರಿಗೆ ಆದ್ಯತೆ ಕೊಡ್ತೀರಾ? ಅಂದ್ರೆ ಇವೆಲ್ಲ ಈಗ ಚೆನ್ನಾಗಿ ನಡೀತಾ ಇದಾವೆ ಅಂತೀರಿ? ಈಗ ಚೆನ್ನಾಗಿ ನಡೀತಾ ಇದೆ. ಕೆಲವು ಅಲ್ಲಿ ಇಲ್ಲಿ ಕೆಲವು ಸಣ್ಣ ಪುಟ್ಟ ತೊಂದರೆಗಳನ್ನು ಬಂದಿದೆ, ಆದರೂ ಕೂಡ ಒಟ್ಟಾರೆಯಾಗಿ ಈಗಾಗಲೇ ಪ್ರತಿ ವರ್ಷ ಒಂದು ಸುಮಾರು 8-10 ಲಕ್ಷ ಫ್ಯಾಮಿಲಿಗಳು ಉಪಯೋಗಿಸ್ತಾ ಇದ್ದಾರೆ. ಒಟ್ಟಾರೆ ನಮ್ಮ ರೈತ ಬಾಂಧವರಿಗೆ ಏನು ಹೇಳೋದಕ್ಕೆ ಇಚ್ಛೆ ಪಡ್ತೀರಾ ಈ ಸಂದರ್ಭದಲ್ಲಿ? ಇಲ್ಲ, ಯಾಂತ್ರೀಕರಣ ಅವಶ್ಯಕತೆ ತುಂಬ ಇದೆ. ಇತ್ತೀಚೆಗೆ ನಮ್ಮ ಈ ಕೃಷಿಯಲ್ಲಿ ಮಾನ್ಯ ಪ್ರಧಾನಮಂತ್ರಿಯವರ ಕನಸಿನ ಹಾಗೆ ಡಬಲಿಂಗ್ ದಿ ಫಾರ್ಮಿಂಗ್ ಇನ್ಕಮ್ ಅಂತ ಹೇಳ್ತಾರೆ, ದ್ವಿಗುಣಗೊಳಿಸುವುದು ರೈತರ ಒಂದು ಆದಾಯವನ್ನು ದ್ವಿಗುಣಗೊಳಿಸಬೇಕಾದ್ರೆ ನಾವು ಅತ್ಯಂತ ಇಳುವರಿ ಬರ್ತಕ್ಕಂಥ ಬೀಜಗಳನ್ನು ಉಪಯೋಗಿಸಬೇಕಾಗತ್ತೆ, ಅತ್ಯಂತ ಮುಂದುವರೆದ ತಾಂತ್ರಿಕತೆಗಳನ್ನು ಉಪಯೋಗಿಸಬೇಕಾಗತ್ತೆ, ಅದಕ್ಕೆ ಸರಿಯಾಗಿ ಬಿತ್ತನೆ, ಅದಕ್ಕೆ ಸರಿಯಾಗಿ ಎಲ್ಲ ಚಟುವಟಿಕೆಗಳನ್ನು ಮಾಡಲೇಬೇಕಾಗತ್ತೆ. ಈ ಎಲ್ಲ ಚಟುವಟಿಕೆಗಳನ್ನು ಮಾಡಿದಾಗಲೇ ಮಾತ್ರ ನಾವು ದ್ವಿಗುಣಗೊಳಿಸಕ್ಕೆ ಸಾಧ್ಯವಾಗೋದ್ರಿಂದ ಇವತ್ತಿನ ಒಂದು ಕ್ಲೈಮೇಟ್ ಏನಿದೆ ನಮ್ಮದು ಹವಾಗುಣಕ್ಕೆ ತಕ್ಕಂತೆ ನಾವು ಬೆಳಿಬೇಕಾದಾಗ ಯಂತ್ರಗಳ ಅವಶ್ಯಕತೆ ಅನಿವಾರ್ಯತೆ ತುಂಬ ಇದೆ. ಮತ್ತು ನಾವು ಈಗಾಗಲೇ ನಾವು ಸುಮಾರು ನಮ್ಮ ದೇಶದಲ್ಲಿ ಸುಮಾರು 45% ನಾವು ಯಂತ್ರಗಳನ್ನು ಉಪಯೋಗಿಸ್ತಾ ಇದ್ದೀವಿ. ನನ್ನ ಒಂದು ಅನಿಸಿಕೆ ಪ್ರಕಾರ ಪ್ರತಿ ವರ್ಷದಲ್ಲೂ ಕೂಡ ನಾವು ಯಂತ್ರಗಳನ್ನು ಜಾಸ್ತಿ ಬಳಕೆ ಮಾಡಲೇಬೇಕಾಗುತ್ತೆ ಮತ್ತು ಮಾಡ್ತಾ ಇದ್ದಾರೆ. ಎಲ್ಲ ರೈತರು ಕೂಡ ಸ್ಥಳೀಯವಾಗಿ ಸಿಗ್ತಕ್ಕಂಥ ರೈತರಿಂದ ಅಥವಾ ಕೃಷಿ ಯಂತ್ರಧಾರೆಯಿಂದ ಸಾಧ್ಯವಾದರೆ ನಿಮಗೆ ಬಂಡವಾಳ ಮಾಡಲಿಕ್ಕೆ ಅವಕಾಶ ಇದ್ದರೆ 50%-50% ಸಹಾಯಧನದಲ್ಲಿ ಯಂತ್ರಗಳನ್ನು ಕೃಷಿ ಇಲಾಖೆಯಿಂದ ಖರೀದಿ ಮಾಡಿ ನಿಮ್ಮ ಕೃಷಿಯಲ್ಲಿ ಬಳಸ್ಕೊಂಡು ರೈತರ ಆದಾಯವನ್ನು ದ್ವಿಗುಣಗೊಳಿಸುವತ್ತ ನಡೀಲಿ ಅನ್ನೋದು ನನ್ನ ಅಭಿಪ್ರಾಯವಾಗಿದೆ. ತುಂಬ ಸಂತೋಷ ದಿವಾಕರ್ ಅವರೇ, ತಾವಿದುವರೆಗೂ ನಮ್ಮ ರೈತ ಬಾಂಧವರಿಗೆ ಈ ಕೃಷಿ ಯಾಂತ್ರೀಕರಣ ಅಂದ್ರೇನು, ಇದರ ಉದ್ದೇಶ ಅವಶ್ಯಕತೆ, ಮತ್ತು ಈ ಬಾಡಿಗೆ ಆಧಾರಿತ ಈ ಕೃಷಿ ಯಂತ್ರೋಪಕರಣಗಳ ಕೇಂದ್ರಗಳು, ಕೃಷಿ ಯಂತ್ರಧಾರೆ ಬಗ್ಗೆ ಕೂಡ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರಾ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ಜೈ ಕಿಸಾನ್. ಕೃಷಿ ರಂಗದಲ್ಲಿ ಇದುವರೆಗೂ ಕೃಷಿ ಯಾಂತ್ರೀಕರಣ ಮತ್ತು ಕೃಷಿ ಯಂತ್ರಧಾರೆ ಕೇಂದ್ರಗಳ ಕುರಿತು ಅಪರ ಕೃಷಿ ನಿರ್ದೇಶಕರಾದ ಡಾ ಎಂಎಸ್ ದಿವಾಕರ್ ಅವರೊಂದಿಗಿನ ಸಂದರ್ಶನವನ್ನು ಆಲಿಸಿದಿರಿ. ಹಾಳಾದ ಕೆಮ್ಮಲು ಡಾಕ್ಟರ್ ತಾವ ಹೋಗ್ಬೇಕು. ಡಾಕ್ಟ್ರೆ ನಮಸ್ಕಾರ. ಡಾಕ್ಟರ್ ಓ ಬಾಪ್ಪ, ಏನಪ್ಪ ಬಂದಿದ್ದು, ಏನು ಸಮಾಚಾರ ಅಂತ? ಒಂದು ವಾರ ಆಯಿತು ಡಾಕ್ಟ್ರೆ, ಕೆಮ್ಮಲು ಹೋಯಕ್ಕೇ ಇಲ್ಲ ಅಂತದೆ. ಕೆಮ್ಮಲು? ಏನು ಕೆಲಸ ಮಾಡ್ತೀಯ ನೀನು? ರೈತ ಸ್ವಾಮಿ. ಅಲ್ಲ, ಎಷ್ಟು ಜನ ಮಕ್ಕಳು ನಿಮಗೆ? ಮೂರುವರೆ ಅವೆ, ಮೂರು ಮಕ್ಕಳವೇ ಮನೇಲಿ, ಇನ್ನೊಂದು ಹೊಟ್ಟೆ ಅಲ್ಲ. ಅದಕ್ಕೆ ಅರ್ಧ ಹೊರೆ ಅಂತಂದರೆ ಹೊರೆನೂ ಒಂಥರ ಹೊರೇನೆ ತಾನೆ ನಿನ್ನ ಹೆಂಡತಿಗೆ? ಅಲ್ಲ, ನೀನು ಈ ಕೆಲಸ ಮಾಡಕ್ಕೆ ಹೋಯ್ತೀಯಲ್ಲ, ನಿನ್ನ ಹೆಂಡತಿ ಏನು ಮಾಡ್ತಾಳೆ ಅವಳು? ಏ ಇಲ್ಲ ಸ್ವಾಮಿ, ಮನೇಲೇ ಇರ್ತಾಳೆ. ಮನೆಯಲ್ಲೇ ಇರ್ತಾಳೆ? ಏನು ಕೆಲಸ ಮಾಡಲ್ವಾ? ಏ ಇಲ್ಲ, ಬೆಳಿಗ್ಗೆ 4 ಗಂಟೆಗೆ ಎದ್ದೇಳ್ತಾಳೆ, ನೀರು ಸೌದೆ ಹೊತ್ಕೊ ಬರ್ತಾಳೆ, ಒಲೆ ಒತ್ತಿಸಿ ನಾಷ್ಟ ತಯಾರು ಮಾಡ್ತಾಳೆ, ನಂತರ ಒಳಗೆ ಹೋಗಿ ಸ್ನಾನ ಮಾಡ್ಕೊಂಡು ಹಂಗೆ ಬಟ್ಟೆ ಹೋಕೊಂಡು ಬರ್ತಾಳೆ. ವಾರಕ್ಕೊಂದು ಬಾರಿ ಗಿರಣಿಗೆ ಹೋಗಿ ಇಟ್ಟು ಬೀಸ್ಕೊಂಡು ಬರ್ತಾಳೆ, ನಂತರದ ಹತ್ರ ಸಂತೆಗೆ ಎರಡು ಮಕ್ಕಳನ್ನ ಜೊತೇಲಿ ಕರ್ಕೊಂಡೋಗಿ ಟೊಮೆಟೊ ಮಾರ್ತಾಳೆ, ಮಾರ್ತಾ ಮಾರ್ತಾ ಬುಟ್ಟಿ ಎಣಿತಾಳೆ, ಬರುವಾಗ ಮನೆಗೆ ಬೇಕಾದ ಸಾಮಾನು ತತ್ತಾಳೆ, ಅಲ್ಲಿಂದ ಬಂದು ಮಧ್ಯಾಹ್ನದ ಅಡುಗೆ ತಯಾರು ಮಾಡ್ತಾಳೆ. ಮಧ್ಯಾಹ್ನ ಉಣ್ಣಕ್ಕೆ ಬತ್ತೀಯ ತಾನೆ? ಇಲ್ಲ ಇಲ್ಲ ಸ್ವಾಮಿ, ಅವಳೇ 3 ಕಿಲೋಮೀಟರ್ ನಡ್ಕೊಂಡ್ಬಂದು ಹೊಲಕ್ಕೆ ಊಟ ತಂದ್ಕೋತಾಳೆ. ನಾನು ಊಟ ಮಾಡಿ ಬದುವಿನಲ್ಲಿ ಮಲಗಿ ಸ್ವಲ್ಪ ವಿಶ್ರಾಂತಿ ತಗೋತೇನೆ. ಆಮೇಲೆ ನಂತರ ಅವಳು ಹೊಲದಲ್ಲಿ ಕಳೆ ಗಿಳೆ ಕೀಳ್ತಾಳೆ, ತರಕಾರಿ ತೋಟಕ್ಕೆ ನೀರು ಹಾಕ್ತಾಳೆ, ಸಂಜೆ ಇಬ್ರು ಒಟ್ಟಿಗೆ ಮನೆಗೆ ಹೋಗ್ತೀವಿ. ಸಂಜೆ ಮನೆಗೆ ಹೋಯ್ತೀಯ? ಮನೆಗೆ ಹೋದ್ಮೇಲೆ ಸಂಜೆ ಸ್ವಲ್ಪ ಸ್ನೇಹಿತರ ಜೊತೆ ಸಾಯಂಕಾಲ ಒಂದು ಸ್ವಲ್ಪ ಹಂಗೆ ಕಾಲ ಕಳಿತೀವಿ ಸ್ವಾಮಿ. ಅಲ್ಲಪ್ಪ, ಸಂಜೆ ನೀನೇನೋ ಸ್ನೇಹಿತರ ಜೊತೆ ಹಂಗೆ ಹೊರಗಡೆ ಹೊರಟೋಯ್ತೀಯ, ಅವಳೇನು ಮಾಡ್ತಾಳೆ ಅಂತೀನಿ? ಅವಳು ಮನೇಲೇ ಇರ್ತಾಳೆ ಸ್ವಾಮಿ, ರಾತ್ರಿ ಊಟಕ್ಕೆ ರೆಡಿ ಮಾಡ್ಬೇಕಲ್ಲ. ಓಹೋ, ಅಂದರೆ ಮನೆಗೆ ರಾತ್ರಿ ಊಟಕ್ಕೆ ಮಾತ್ರ ನೀನು ತಪ್ಪದೆ ಬರ್ತೀಯ ಅಥವಾ ಅಲ್ಲೇ ಸ್ನೇಹಿತರ ಜೊತೆನೇ ಏನಾದರೂ ಮುಗಿಸ್ಕೊ ಬಂದ್ಬಿಡ್ತೀನಿ? ಏ ಇಲ್ಲ ಇಲ್ಲ ಇಲ್ಲ, ಊಟಕ್ಕೆ ಮಾತ್ರ ನಾನು ಮನೆಗೆ ಬರ್ತೀನಿ, ಊಟ ಮಾಡಿ ಮಲ್ಕೊಬಿಡ್ತೀನಿ. ಆಯಿತು, ನೀನು ಮನೆ ಕಂಬಿಟ್ಟೆ, ಅವಳು ಊಟ ಗೀಟ ಮಾಡಿ ಮನೆ ಕತ್ತಾಳ ಹೆಂಗೆ ಅಂತ? ಇಲ್ಲ ಸ್ವಾಮಿ, ಪಾತ್ರೆ ಅವು ಇವು ತೊಳಿಬೇಕಲ್ಲ. ಅಂದ್ರೆ ನೀನ್ ಹಾಕ್ಲೇ ಹೇಳ್ದೆ ಅವಳು ಏನು ಕೆಲಸ ಮಾಡಲ್ಲ, ಸುಮ್ಮನೆ ಮನೆಯಲ್ಲೇ ಇರ್ತಾಳೆ ಅಂತ? ಹ್ಞೂ ಹೇಳದ್ನಲ್ಲ, ಅವಳು ಕೆಲಸ ಏನು ಮಾಡಲ್ಲ, ಮನೇಲೇ ಇರ್ತಾಳೆ. ಹಂಗಾದ್ರೆ ನಿನ್ನ ದೃಷ್ಟಿನಲ್ಲಿ ಇವೆಲ್ಲ ಮಾಡ್ತಾಳಲ್ಲ, ಇದೇನು ಕೆಲಸನೇ ಅಲ್ವಾ? ಹ್ಞೂ ಮತ್ತೆ. ಈ ಧೋರಣೆ ಖಂಡಿತ ಬೇಡ. ಹೆಣ್ಣಿನ ಶ್ರಮ, ಹೆಣ್ಣಿನ ಶಕ್ತಿ, ಹೆಣ್ಣಿನ ತ್ಯಾಗದ ಕುರಿತು ಗೌರವ ಬೆಳೆಸಿಕೊಳ್ಳೋಣ. ಗಂಡು ಹೆಣ್ಣು ಒಂದೇ ನಾಣ್ಯದ ಎರಡು ಮುಖಗಳು. ಮತ್ತೆ ನಮ್ಮ ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ರೈತ ಬಾಂಧವರೇ, ನಿಮಗೆಲ್ಲ ನಮಸ್ಕಾರ. ಆಕಾಶವಾಣಿ ಬೆಂಗಳೂರು, ಸಮಯ 6:25. ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮದ ವಿವರಗಳು ಈಗ. ಇದೀಗ 6:30 ಅವಲೋಕನ ಕೇಳುತ್ತೀರಿ. 6:51 ಭಾರತದ ಸ್ವಾತಂತ್ರ್ಯ ಅಮೃತ ಮಹೋತ್ಸವ ಸಂದರ್ಭದಲ್ಲಿ ದೇಶಭಕ್ತಿ ಗೀತೆ, ಅನಂತರ ಹಾಯಿದೋಣಿ ಚಿತ್ರಗೀತೆಗಳ ಕಾರ್ಯಕ್ರಮ. 9:00 ಕ್ಷಿತಿಜ ಲಿಟರರಿ ಗುರು ಸಾಹಿತ್ಯ ದಿಗ್ಗಜರೊಂದಿಗೆ ಸಂವಾದ. ಈ ಬಾರಿಯ ಅತಿಥಿ ಲೀಲಾದೇವಿ ಆರ್ ಪ್ರಸಾದ್, ಲೇಖಕಿ ಹಾಗೂ ಮಾಜಿ ಸಚಿವರು. ಕಾರ್ಯಕ್ರಮದ ವಿನ್ಯಾಸ ಮತ್ತು ಪ್ರಸ್ತುತಿ ಡಾ ನಿರ್ಮಲಾ ಸಿ ಯಲಿಗಾರ್. 10:00 ಸ್ನೇಹ ಭಾರತಿಯಲ್ಲಿ ತಮಿಳು ಕಾರ್ಯಕ್ರಮ. ವಿ ಕಲ್ಯಾಣ್ ಕುಮಾರ್ ಅವರಿಂದ ಸಣ್ಣ ಕಥೆ, ನಂತರ ಮುತ್ತುಸ್ವಾಮಿ ಅವರ ಸ್ವರಚಿತ ಕವನ ವಾಚನವಿದೆ. 10:30 ಚಿತ್ರಗೀತೆಗಳನ್ನು ಆಲಿಸುವಿರಿ. ಇವಿಷ್ಟು ನಮ್ಮ ಮುಂದಿನ ಕಾರ್ಯಕ್ರಮಗಳ ವಿವರ. ಇನ್ನು ನಮ್ಮ ನಾಳಿನ ಪ್ರಸಾರದಲ್ಲಿ, ನಾಳೆ ರಾತ್ರಿ 7:00 ಸ್ವಾತಂತ್ರ್ಯ ದಿನಾಚರಣೆಯ ಮುನ್ನಾ ದಿನದಂದು ಭಾರತದ ಗೌರವಾನ್ವಿತ ರಾಷ್ಟಪತಿಗಳಾದ ಶ್ರೀ ರಾಮನಾಥ್ ಕೋವಿಂದ್ ಅವರು ರಾಷ್ಟವನ್ನು ಉದ್ದೇಶಿಸಿ ಮಾಡುವ ಪ್ರಸಾರ ಭಾಷಣ ದೆಹಲಿ ಕೇಂದ್ರದಿಂದ. ಈ ಕಾರ್ಯಕ್ರಮದ ಕನ್ನಡ ಅವತರಣಿಕೆ ನಾಳೆ ರಾತ್ರಿ 9:30 ಪ್ರಸಾರವಾಗುವುದು. ಇನ್ನುಳಿದಂತೆ ನಾಳೆ ಬೆಳಿಗ್ಗೆ 6:05 ವಿ ಶ್ರೀನಿವಾಸ ಅವರಿಂದ ಚಿಂತನ, ಬೆಂಗಳೂರು ಕೇಂದ್ರದ ಕೊಡುಗೆ. 6:20 ಶುಭೋದಯ ನಮ್ಮ ಕರ್ನಾಟಕ ಭಕ್ತಿಗೀತೆಗಳ ಕಾರ್ಯಕ್ರಮ. 6:40 ಸಾವಯವ ಮಾತುಕತೆ ಬಾನುಲಿ ಸರಣಿ ಭಾಗವಹಿಸುತ್ತಾರೆ ಶ್ರೀ ಬಸವಾನಂದ ಸ್ವಾಮಿಗಳು, ಪ್ರಸ್ತುತಿ ದಿವಾಕರ ಹೆಗಡೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಾವಯವ ಕೃಷಿ ಮಿಷನ್, ಕೃಷಿ ಇಲಾಖೆ, ಕರ್ನಾಟಕ ಸರ್ಕಾರ, ಮೈಸೂರು ಕೇಂದ್ರದ ಕೊಡುಗೆ ಇದು. 6:50 ರೈತರಿಗೆ ಸಲಹೆಗಳು. 7:15 ತ್ಯಾಜ್ಯ ನಿಭಾಯಿಸುವ ರೀತಿ, ಮನೆ ಬಾಗಿಲಿಗೆ ಸಮಗ್ರ ಮಾಹಿತಿ, ಪ್ರಾಯೋಜಿತ ಸರಣಿ, ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ, ಬೆಂಗಳೂರು. ನಾಳೆ ಬೆಳಗ್ಗೆ 9:00 ನಿತ್ಯ ವಿಜ್ಞಾನ, ಪ್ರಾಯೋಜಿತ ಸರಣಿಯ ಪೂರ್ವಭಾವಿ ಕಾರ್ಯಕ್ರಮ. ನಾಳೆ ಬೆಳಗ್ಗೆ 11:00 ಚಿಲ್ಡ್ರನ್ಸ್ ಆರ್ ನ್ಯಾಷನಲ್ ಇಂಟಿಗ್ರೇಷನ್, ಈ ಕುರಿತು ಚರ್ಚೆ, ಭಾಗವಹಿಸುತ್ತಾರೆ ಕ್ರೈಸ್ಟ್ ಶಾಲೆಯ ವಿದ್ಯಾರ್ಥಿಗಳು. 11:30 ಜನಪದ ಸಂಗೀತ, 11:45 ಚಿತ್ರಗೀತೆ. ನಾಳೆ ಮಧ್ಯಾಹ್ನ 12:00 ವನಿತಾ ವಿಹಾರದಲ್ಲಿ ಕಾರವಾರದ ನಿವೇದಿತಾ ಕೋಲಂಕರ್ ಮತ್ತು ತಂಡದವರಿಂದ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಕಾರ್ಯಕ್ರಮ ವೈವಿಧ್ಯವಿದೆ. 12:30 ಆರೋಗ್ಯ ಸಂಚಿಕೆ, ಋತುಬಂಧ, ಮಹಿಳೆಯರಲ್ಲಿ ಆರೋಗ್ಯ ಸಮಸ್ಯೆಗಳು, ಈ ವಿಷಯವಾಗಿ ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರದ ಸ್ತ್ರೀರೋಗ ತಜ್ಞರಾದ ಡಾ ಎಚ್ ಎಸ್ ಅನುಪಮ ಅವರೊಂದಿಗೆ ಸಂದರ್ಶನವಿದೆ. ಈ ಎರಡು ಕಾರ್ಯಕ್ರಮಗಳು ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ, ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಕುರಿತು ಮಾತನಾಡುತ್ತಾರೆ ಡಾ ಇಸಿ ನಿಂಗರಾಜಗೌಡ, ಪ್ರಗತಿ ಪಥ ಮೈಸೂರು ಕೇಂದ್ರದ ಕೊಡುಗೆ. ನಾಳೆ ಮಧ್ಯಾಹ್ನ 2:35 ಕನ್ನಡ ಚಲನಚಿತ್ರ ಧ್ವನಿವಾಹಿನಿ ಶ್ರೀಕೃಷ್ಣ ದೇವರಾಯ. ಇನ್ನು ನಾಳಿನ ಸಂಜೆಯ ಪ್ರಸಾರದಲ್ಲಿ 5:30 ಕೃಷಿರಂಗ, ಸ್ವಾತಂತ್ರ್ಯ ದಿನಾಚರಣೆಯ ಅಮೃತ ಮಹೋತ್ಸವ ಸಂದರ್ಭದಲ್ಲಿ ಕೃಷಿ ಕ್ಷೇತ್ರದ ಸಾಧನೆ ಕುರಿತು ಹೆಬ್ಬಾಳದಲ್ಲಿರುವ ರಾಷ್ಟೀಯ ಮಣ್ಣು ಸರ್ವೇಕ್ಷಣೆ ಮತ್ತು ಭೂ ಉಪಯೋಗ ಸಂಸ್ಥೆಯ ಪ್ರಾದೇಶಿಕ ನಿರ್ದೇಶಕರಾದ ಡಾ ರಾಜೇಂದ್ರ ಹೆಗಡೆ ಅವರೊಂದಿಗೆ ಸಂದರ್ಶನ, ಆನಂತರ ಕೃಷಿ ಮಾಹಿತಿ. ನಾಳೆ ಸಂಜೆ 6:51 ಸ್ವಾತಂತ್ರ್ಯ ಅಮೃತ ಮಹೋತ್ಸವ ಸಂದರ್ಭದಲ್ಲಿ ದೇಶಭಕ್ತಿ ಗೀತೆ, ನಾಳೆ ರಾತ್ರಿ 7:00 ಸ್ವಾತಂತ್ರ್ಯ ದಿನಾಚರಣೆ ಮುನ್ನಾ ದಿನದಂದು ಭಾರತದ ಗೌರವಾನ್ವಿತ ರಾಷ್ಟಪತಿಗಳಾದ ಶ್ರೀ ರಾಮನಾಥ್ ಕೋವಿಂದ್ ಅವರು ರಾಷ್ಟವನ್ನು ಉದ್ದೇಶಿಸಿ ಮಾಡುವ ಪ್ರಸಾರ ಭಾಷಣ ದೆಹಲಿ ಕೇಂದ್ರದಿಂದ. ನಾಳೆ ರಾತ್ರಿ 9:00 ಕನ್ನಡ ವಾರ್ತೆಗಳನ್ನು ಕೇಳುತ್ತೀರಿ. ಇನ್ನು ನಾಳೆ ರಾತ್ರಿ 9:10 ಸ್ವಾತಂತ್ರ್ಯ ದಿನಾಚರಣೆಯ ಮುನ್ನಾ ದಿನದಂದು ಭಾರತದ ಮಾನ್ಯ ಕೇಂದ್ರ ರಕ್ಷಣಾ ಮಂತ್ರಿಗಳಾದ ಶ್ರೀ ರಾಜನಾಥ್ ಸಿಂಗ್ ಅವರು ಭಾರತೀಯ ಸೇನೆಗೆ ನೀಡುವ ಸಂದೇಶದ ಧ್ವನಿಮುದ್ರಣ, ಅನಂತರ ದೇಶಭಕ್ತಿ ಗೀತೆಗಳು. ನಾಳೆ ರಾತ್ರಿ 9:30 ಸ್ವಾತಂತ್ರ್ಯ ದಿನಾಚರಣೆ ಮುನ್ನಾ ದಿನದಂದು ಭಾರತದ ಗೌರವಾನ್ವಿತ ರಾಷ್ಟಪತಿಗಳಾದ ಶ್ರೀ ರಾಮನಾಥ್ ಕೋವಿಂದ್ ಅವರು ರಾಷ್ಟವನ್ನು ಉದ್ದೇಶಿಸಿ ಮಾಡುವ ಭಾಷಣದ ಕನ್ನಡ ಅವತರಣಿಕೆ ಪ್ರಸಾರವಾಗುವುದು. ನಾಳೆ ರಾತ್ರಿ 10:00 ರಾಷ್ಟೀಯ ಸಂಗೀತ ಕಾರ್ಯಕ್ರಮದಲ್ಲಿ ಉಸ್ತಾದ್ ಬಿಸ್ಮಿಲ್ಲಾ